ಆಗುತ್ತಿದೆ ಗೊಂಚಲಗಳ ಖರೀದಿ. ಸಿಗುತ್ತಿದೆ ಸರಕಾರದ ಬೆಂಬಲ ರೈತರಿಗೆ, ಇದುವೇ ನಿರಾಳ. ಸಿಗುತ್ತಿದೆ ಸರಕಾರದ ಬೆಂಬಲ ರೈತರಿಗೆ, ಇದುವೇ ನಿರಾಳ. ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ, ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ. ವರ್ಷವಿಡೀ ಸಿಗುವುದು ಕಾಸು ಇಲ್ಲ ಹೇಳಿಕೊಳ್ಳುವ ತ್ರಾಸು. ವರ್ಷವಿಡೀ ಸಿಗುವುದು ಕಾಸು ಇಲ್ಲ ಹೇಳಿಕೊಳ್ಳುವ ತ್ರಾಸು. ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ, ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ. ರಚನೆ ವಿಜಯ್ ಅಂಗಡಿ, ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 14,500 ರೂಪಾಯಿಂದ 15,000 ರೂಪಾಯಿಗಳು, ಅರೇಬಿಕಾ ಚೆರಿ 7,550 ರೂಪಾಯಿಯಿಂದ 7,800 ರೂಪಾಯಿಗಳು, ರೊಬೆಸ್ಟಾ ಫಾರ್ಚ್ಮೆಂಟ್ 10,050 ರೂಪಾಯಿಯಿಂದ 10,500 ರೂಪಾಯಿಗಳು, ರೊಬೆಸ್ಟಾ ಚೆರಿ 5,025 ರೂಪಾಯಿಯಿಂದ 5,200 ರೂಪಾಯಿಗಳು. ಒಣ ಅಡಿಕೆ ಧಾರಣೆ, ಕ್ವಿಂಟಾಲ್ಗೆ ಹೊಸದು 32,000 ರೂಪಾಯಿಯಿಂದ 38,300 ರೂಪಾಯಿಗಳು, ಹಳೆಯದು 37,000 ರೂಪಾಯಿಯಿಂದ 45,500 ರೂಪಾಯಿಗಳು. ಕಾಳುಮೆಣಸು ಕ್ವಿಂಟಲ್ಗೆ 48,500 ರೂಪಾಯಿಯಿಂದ 49,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಾಸ್ತಿ ದುರ್ಭಿಕ್ಷ ಕೃಷಿತೋ, ನಾಸ್ತಿ ದುರ್ಭಿಕ್ಷ. ಸೇವಾ ಮಾಹಿತಿ, ಮೂಲತಃ ಭಾಗಮಂಡಲ ಕೋರಂಗಾಲ ನಿವಾಸಿ, ಸೋಮರ್ಪೇಟೆ ಎಡವಾರೆ ಗ್ರಾಮದಲ್ಲಿ ವಾಸವಿದ್ದ ದಿವಂಗತ ನಂಗಾರು ಗಣಪತಿ ಅವರ ಪತ್ನಿ ಪಾರ್ವತಿ ಅವರು ಇಂದು ನಿಧನರಾಗಿದ್ದು, 73 ವರ್ಷ ಪ್ರಾಯದ ನಂಗಾರು ಪಾರ್ವತಿ ಅವರ ಅಂತ್ಯಕ್ರಿಯೆ ನಾಳೆ ಸೋಮರ್ಪೇಟೆಯ ಎಡವಾರೆ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ, ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಮಡಿಕೇರಿನ ಚೌಡೇಶ್ವರಿ ದೇವಸ್ಥಾನದ ಸಭಾಬಾಡಿಲಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟಗಳ ಕೂಡುಕೂಟಲ್ಲಿ ಇಂದು ವಿಶ್ವಮಾನವ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ನಗರಸಭೆನ ಅಧ್ಯಕ್ಷರಾದ ನೆರವಂಡ ಅನಿತಾ ಪೂವಯ್ಯನವು 10ನೇ ಶತಮಾನದ ದೇವರ ದಾಸಿಮಯ್ಯ ಅವರಿಂದ ಶುರುವಾದ ವಚನ ಸಾಹಿತ್ಯ 19ನೇ ಶತಮಾನದವರೆಗೂ ಬೆಳೆದು ಬಂದುಟು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಟಿ ಕೆ ಪಾಂಡುರಂಗನವು ಸೈನಿಕರು ಮತ್ತು ನೇಕಾರರನ್ನ ಯಾಗೋಳು ನೆನಪು ಮಾಡಿಕೊಣಕು. ಜಿಲ್ಲೆಯಲ್ಲಿದ್ದ ಕೈಮಗ್ಗ ಘಟಕ ಮುಚ್ಚಿ ಹೋಗಿದ್ದು ಮತ್ತೆ ಶುರು ಮಾಡಿಕೆ ಸರ್ಕಾರ ಗಮನ ಕೊಡಕು ಅಂತ ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಷ್ಟೀಯ ಆರೋಗ್ಯ ಅಭಿಯಾನ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಕಡೆಯಿಂದ ಮಡಿಕೇರಿನ ಮಹದೇವಪೇಟೆಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಯುಷ್ಮತಿ ಕ್ಲಿನಿಕ್ನ ಶುರು ಮಾಡಿಕೆ ಜಿಲ್ಲಾಧಿಕಾರಿಗ ಮತ್ತು ನಗರಸಭೆನ ಅಧ್ಯಕ್ಷರು ಚಾಲನೆ ಕೊಟ್ಟು ಈ ಸಂದರ್ಭ ಮಾತನಾಡಿದ ಆರ್ಸಿಹೆಚ್ ಅಧಿಕಾರಿ ಡಾಕ್ಟರ್ ಗೋಪಿನಾಥ್ ನವು ಹೆಣ್ಣು ಜನರ ಆರೋಗ್ಯ ಸೇವೆಗಳಿಗಾಗಿ ಇಡೀ ರಾಜ್ಯದಲ್ಲಿ 128 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮತ್ತು ಹೆಣ್ಣು ಜನಕ್ಕೆ ಆರೋಗ್ಯ ಸೇವೆ ಕೊಡಿಕೆಗಾಗಿ ಆಯುಷ್ಮತಿ ಕ್ಲಿನಿಕ್ ಶುರು ಮಾಡಿದ್ದು ಇಲ್ಲಿ ಉಚಿತ ಮದ್ದು, ಲ್ಯಾಬ್ ಪರೀಕ್ಷೆ, ಹಾಗೆ ಯೋಗ ಧ್ಯಾನ ಸೇರಿದಂಗೆ ರೆಫರಲ್ ಸೌಲಭ್ಯ ಸಹ ಉಂಟು ಅಂತ ಹೇಳ್ದು. ಕೊಡಗು ಜಿಲ್ಲೆನ ಯಾವುದೇ ಗ್ರಾಮದಲ್ಲಿ ಸ್ಮಶಾನ ಭೂಮಿನ ಅಗತ್ಯ ಇದ್ದರೆ ಕೂಡಲೇ ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಸಾರ್ವಜನಿಕರು ಅರ್ಜಿ ಕೊಡಕ್ಕೆ. ಹಾಗೆ ಸ್ಮಶಾನ ಭೂಮಿ ಒತ್ತುವರಿ ಆಗಿದ್ದರೆ ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಮಾಹಿತಿ ಕೊಡಕು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜೇಗೌಡನವು ತಿಳಿಸಿದಳು. ರಾಜ್ಯ ಉಚ್ಚ ನ್ಯಾಯಾಲಯ ಸ್ಮಶಾನ ಭೂಮಿನ ಅವಶ್ಯಕತೆನ ಬಗ್ಗೆಲಿ ಪುಕಾರ್ಗೈದ್ದರೆ ಎಲ್ಲ ಸಾರ್ವಜನಿಕರಿಂದ ಅರ್ಜಿ ತಕೊಂಡು ಜಿಲ್ಲಾಧಿಕಾರಿಗ ಕ್ರಮ ತಕೊಂಡ ಬಗ್ಗೆಲಿ ಇದೇ ತಿಂಗಳ 31 ತಾರೀಕಿನೊಳಗೆ ವರದಿ ಕೊಡಿಕೆ ಆದೇಶ ಕೊಟ್ಟಿದ್ದು ಈ ನಿಟ್ಟಿನಲ್ಲಿ ಅಗತ್ಯ ಮಾಹಿತಿ ಕೊಡುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿಗ ಕೇಳಿಕೊಂಡಳು. ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಹಬ್ಬದ ಬಗ್ಗೆಲಿ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕೂಡುಕೂಟಲಿ ಆಯಿರಸುಳಿ ಹಾಡಿಲಿ, ಕವನ ಸಂಕಲನ ಬಿಡುಗಡೆ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮಾತಾಡಿದ ಸಾಹಿತಿ ಸ್ಮಿತಾ ಅಮೃತರಾಜನವು ಕಾವ್ಯ ಸುಲಭಲಿ ಹುಟ್ಟುದ್ಲೆ, ಅವಸರ ಇಲ್ಲದೆ ನಿರಂತರ ಪರಿಶ್ರಮಲಿ ಚಿಂತನೆಯಲ್ಲಿ ಕಾವ್ಯ ಮೂಡಿ ಬಂದದೆ ಅಂತ ಹೇಳ್ದು. ಕೊಡಗು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪನವು 28 ಕವಿಗಳ ಕವನಗಳ ಸಂಗ್ರಹದ ಕನವರಿಕೆಯ ಸಾಲುಗಳು ಪುಸ್ತಕನ ಬಿಡುಗಡೆ ಮಾಡಿದು. ಕವಿಗೋಷ್ಠಿಯಲ್ಲಿ 21 ಕವಿಗ ಅವು ಬರೆದ ಕವನಗಳನ್ನ ಓದಿದು. ಯುವ ಸಾಹಿತಿ ಕಾಜೂರು ಸತೀಶ್ನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕವಿಗಳಿಗೆ ನೆಂಪುನ ಕಾಣಿಕೆ ಕೊಟ್ಟು ಗೌರವಿಸಿದು. ಬಿರುನಾನಿ ಬಾಡಗಕೇರಿ ಲೋಕೋಪಯೋಗಿ ರಸ್ತೆನ ಅಗಲ ಮಾಡಿಕೆ ಮತ್ತು ಡಾಂವರ್ ಹಾಕಿಕೆ 1,25,00,000 ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿಗೆ ವಿರಾಜಪೇಟೆನ ಶಾಸಕರು ಚಾಲನೆ ಕೊಟ್ಟರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸೇರಿದಂಗೆ ಗ್ರಾಮಸ್ಥರು ಹಾಜರಿದ್ದರು. ಜೋಡುಪಾಲ ಗೆಳೆಯರ ಬಳಗ ಮತ್ತು ಕೊಡಗು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನವರ ಕೂಡುಕೂಟಲಿ ಇದೇ ತಿಂಗಳ 30 ತಾರೀಕು ಮದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಜೋಡುಪಾಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಆಟದ ಬಾಣೆಯಲ್ಲಿ JFC ಟ್ರೋಫಿ ಸೀಸನ್ 2 ಕಬಡ್ಡಿ ಪೈಪೋಟಿ ನಡೆಯಕೊಟ್ಟು ಕಾರ್ಯಕ್ರಮನ ಭಾರತದ ಕಬಡ್ಡಿ ತಂಡದ ಮಾಜಿ ನಾಯಕ ಅರ್ಜುನ ಪ್ರಶಸ್ತಿ ಪಡ್ಕೊಂಡಿರುವ ಬಿಸಿ ರಮೇಶ್ನವು ಉದ್ಘಾಟನೆ ಮಾಡಿಕಿದ್ದು ಕಬಡ್ಡಿ ಕ್ರೀಡಾಂಗಣದ ಉದ್ಘಾಟನೆನ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ಉತ್ತಪ್ಪ ಹೊಸಕ್ಲುನವು ಮಾಡುವೆ. ಭಾರತೀಯ ವಾಯುಪಡೆಯಿಂದ ವಿಜ್ಞಾನ ಮತ್ತು ವಿಜ್ಞಾನೇತರ ಸ್ಕೀಮ್ಗಳಿಗಾಗಿ ಅಗ್ನಿಪಥ್ ಯೋಜನೆ ನಡೀಲಿ ಅಗ್ನಿವೀರ್ ವಾಯುಸೇನಾ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದು 20 ತಾರೀಕು ನಡೆಯುವ ಆನ್ಲೈನ್ ಆಯ್ಕೆ ಪರೀಕ್ಷೆಗೆ PUCಲಿ ಶೇಕಡ 50 ಮಾರ್ಕ್ ತಕೊಂಡು ಪಾಸಾದ ಹೈದಾಗೂಡೆಗಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಆನ್ಲೈನ್ ಅರ್ಜಿ ನೋಂದಣಿಗೆ ಇದೇ ತಿಂಗಳ 31 ಕಡೆಯ ದಿನ ಆಗಿದ್ದು ಹೆಚ್ಚಿನ ಮಾಹಿತಿ ಬೇಕರೆ ವೆಬ್ಸೈಟಿಂದ ಅಥವಾ ಉದ್ಯೋಗಾಧಿಕಾರಿಗಳ ಕೆಲಸದ ಸಮಯದಲ್ಲಿ ಕಚೇರಿಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಳಕ್ಕೆ. ಕಾನೂನು ಮಾಪನಶಾಸ್ತ್ರ ಇಲಾಖೆನ ಕಡೆಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ನಾಳೆಯಿಂದ 15 ಮುಟ್ಟ ಗೋಣಿಕೊಪ್ಪದ ವಿನ್ಟೆಕ್ ಇನ್ಸ್ಟ್ರೂಮೆಂಟ್ ಸಿಟಿಸನ್ ಪ್ಲಾಜಾ ಬೈಪಾಸ್ ಮಾರ್ಗಲಿ ನಡೆಯಕಿದ್ದು ವ್ಯಾಪಾರಸ್ಥರು ತಮ್ಮ ತಮ್ಮಲ್ಲಿ ಇರುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನ ಹಾಜರು ಮಾಡಿ ಸತ್ಯಾಪನೆ ಮುದ್ರೆ ಮಾಡಿಸಿಕೊಂಬಂಗೆ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು 31 ಆರಂಭಗೊಳ್ಳಲಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 8277496007.

ತೋಕು ಲೈಸೆನ್ಸ್ಗೆ ಸಂಬಂಧಪಟ್ಟನಕ್ಕೆ ಎಲ್ಲ ಸೇವೆನ ಕೊಡಪಕ್ಕೆ ಕೇಂದ್ರ ಗೃಹ ಮಂತ್ರಾಲಯ ನ್ಯಾಷನಲ್ ಡೇಟಾ ಬೇಸ್ ಆಫ್ ಆರ್ಮ್ಸ್ ಲೈಸೆನ್ಸ್ ಇಶ್ಯೂಸ್ ಸಿಸ್ಟಮ್ ತಂತ್ರಾಂಶನ ತಯಾರು ಮಾಡಿತ್ತು. ಈ ತಂತ್ರಾಂಶದ ಪುದಿಯ ತೋಕು ಲೈಸೆನ್ಸ್ ತೋಕು ವರ್ಗಾವಣೆ ಕೂಡನಕ್ಕೆ ಎಲ್ಲ ಸೇವೆನ ಪಡೆದವರು ಆನಗುಂಡು ಸಾರ್ವಜನಿಕ ವ್ಯಾಪಾರಿಯ ಕೂಡನಕ್ಕೆ ಎಲ್ಲರೂ ವೆಬ್ಸೈಟ್ ಅರ್ಜಿ ಇಡಲು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಅಣ್ಣುಚಿ. ಮೂಲತ ಕೊಡಗರೆಂಗಳಾನ ಬೆಂಗಳೂರು ಪುಟ್ಟನ ಕಲಿಯಂಡ ಚರಿಷ್ಮಾ ಅವು 80 ಲಕ್ಷ ಜನರ ಕಣಕುಳ್ಳ ಆಸ್ಟ್ರೇಲಿಯತ್ರ ನ್ಯೂ ಸೌತ್ ವೇಲ್ಸ್ ಸಂಸತ್ಕು ಲಿವರ್ಪೂಲ್ಂಜೆ ಆಯ್ಕೆ ಆಯ್ತು. ಇದೀಗ ಭಾರತ ಮೂಲತ್ರ 4 ಸಂಸತ್ಕು ಕೂಡನಕ್ಕೆ ಅಪ. ಕೂಡಿಗೆರ ಕೊಡಗು ಸೈನಿಕ ಸ್ಕೂಲ್ರ ಎನ್ಸಿಸಿ ಘಟಕ ಪಿಂಜ ಹೆಬ್ಬಾಲೆ ಸರ್ಕಾರಿ ಮಿಡ್ಲ್ ಸ್ಕೂಲ್ರ ಆದನೆಲ್ ಹೆಬ್ಬಾಲೆ ಗ್ರಾಮತ್ ಕಾಟ ಮನಾರ ಮಾಡುವ ಕಾರ್ಯಕ್ರಮ ನಡೆದಚಿ. ಈ ಸಂದರ್ಭತ್ ಸ್ಕೂಲ್ರ ಪರಂಬನೋ ಮನಾರ ಮಾಡಿಚಿ. ಈ ನೇರತ್ ಸೈನಿಕ ಸ್ಕೂಲ್ರ ಆದನೆಲ್ ಮಕ್ಕಕ್ಕೆ ಪೆನ್ನು ಪೆನ್ಸಿಲ್ ಪಿಂಜ ಭಾರತ ಸರ್ಕಾರದ ರಕ್ಷಣಾ ಇಲಾಖೆದ ಪ್ರಚಾರ ವಸ್ತುನ ಕೊಡ್ತದೆ. ಆರೋಗ್ಯ ಚಾಯಲ್ ಉಂಡೆಂಗಿ ಮಾತ್ರ ಮಕ್ಕ ಮನಸ್ಸುಟ್ಟಿತು ಪಡಿಪಕ್ಕೆ ಸಾಧ್ಯ ಅಂದು ಶಾಸಕ ಮಂಡೇಪಂಡ ಅಪ್ಪಚ್ಚು ರಂಜನ್ ಅಣ್ಣುಚಿ. ಸೋಮರ್ಪೇಟರ ಬಿಟಿಸಿಜಿ ಸರ್ಕಾರಿ 1ನೇ ದರ್ಜೆ ಕಾಲೇಜರ ಸಭಾಬಾಡೆ ಪಿಂಜ ಕ್ಲಾಸ್ ರೂಮ್ ಕಂಪ್ಯೂಟರ್ ಲ್ಯಾಬ್ನ ಉದ್ಘಾಟನೆ ಮಾಡಿತು ತಕ್ಪರ್ಂದತ್. ಮಕ್ಕ ಮನಸ್ಸುಲು ತಡಿಲು ಚಾಯಲು ಉಂಡೆಂಗಿ ಮಾತ್ರ ಎಲ್ಲ ಕೆಲಸತ್ನು ಪುರುಡಲು ಮಾಡಲು ಪಿಂಜ ಮಕ್ಕ ತಂಗಡ ಅಭಿವೃದ್ಧಿನ ಮೀದ ಏರ ಮೇನ ತುಡೊಂಡು ಅನ್ನನೆ ಉಪಾಧ್ರಿಯಳು ತಂಗ ಪಡಚೆ ವಿದ್ಯೆನ ಮಕ್ಕ ಕಣ್ಣಿ ಕೊಡ್ಕೊಂಡು ಅಂದಕ ಮಾತ್ರ ಜ್ಞಾನ ಅಭಿವೃದ್ಧಿ ಆಯಿತು ಸಾಧನೆ ಮಾಡೋಕು ಪುರುಡುಬಪ್ಪ ಅಂದಣಿಚಿ. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಕ್ರಿಕೆಟ್ ನಮ್ಮೆರ ಆದನೆಲ್ ಏಪ್ರಿಲ್ 22 ನಾಪೋಗುಲ್ರ ಚೆರಿಯ ಪರಂಪರ ಜನರಲ್ ಕೊಡಂದಿರ ತಿಮ್ಮಯ್ಯ ಕಳಿ ಪರಂಪರ ಶುರು.